ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ. ಹೂವಿನ ಹಾಡು ಇದು, ಹೂವಿನ ಹಾಡು, ಹೂವಿನ ಮನದ ಮಗು ಹಾಡು, ಹೂವಿನ ಹಾಡು, ಹೂವಿನ ಹಾಡು ಇದು, ಹೂವಿನ ಹಾಡು. ಪಾಂತಾನಿಲ್ಲದ ಮ್ಯಾಲೆ ಏಕಾಂತವ್ಯಾತಕ್ಕೆ ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ. ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ. ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಪುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ. ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ. ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ. ಇದುವರೆಗೆ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮೂಡಿಬರುವುದು. President Ramnath Kovind praised the role of IIM Nagpur of being regional innovation organizer. He said the institute will work as a business incubator and help the industries in the region to realize the dream of Atmanirbhar Bharat. He said it will provide services of innovation and entrepreneurship. President Kovind was speaking while inaugurating the new permanent and expanded campus of Indian Institute of Management IIM Nagpur today. The president said the present ecosystem at IIM Nagpur will promote among the students ಪ್ರಿಯಾ ಪ್ರಥಮ ಎಂಎ